ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದ ಅವತರಣಿಕೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಸಿಎಫ್ಟಿಆರ್ಐ ಮೈಸೂರು, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ, ವಿಕಸನ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದೊಂದಿಗೆ ನಮ್ ಕಂಪನಿ ರೈತ ಉತ್ಪಾದಕರ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯಡಿ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಾಗಾರವನ್ನು ನವೆಂಬರ್ 29ರಂದು ಶುಕ್ರವಾರ ಮಧ್ಯಾಹ್ನ 3:30 ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಾಗೂ ಲೋಕೇಶ್ವರಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ರೈತ ಉತ್ಪಾದಕರ ಕಂಪನಿ, ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳು ಖರೀದಿದಾರರ ಸಹಯೋಗ, ಪ್ರಾಮುಖ್ಯತೆ ಹಾಗೂ ಅನಿವಾರ್ಯತೆಗಳನ್ನು ಕುರಿತು ಮಾತನಾಡಿದವರು ಕೊಡಗು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರು ಅವರು. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಕೃಷಿ ಪ್ರಧಾನವಾಗಿರತಕ್ಕಂಥ ರಾಷ್ಟ್ರ. ನಮ್ಮ ರಾಷ್ಟ್ರದಲ್ಲಿ 80-83% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಂದರೆ 1 ಹೆಕ್ಟರ್ 2 ಹೆಕ್ಟರ್ ಅದಕ್ಕಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥ ರೈತರ ಸಂಖ್ಯೆನೇ ಇವತ್ತು ಅತಿ ಹೆಚ್ಚು ಈ ನಮ್ಮ ದೇಶದಲ್ಲಿದೆ. ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಸಬನ್ನಾಗಿ ಅವರಿಗೆ ಹೇಗೆ ನಾವು ಇದನ್ನು ನೀಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಅಂತಹ ಒಂದು ದೆಸೆಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಸ್ವತಂತ್ರ ನಂತರದ ದಿನಗಳಲ್ಲಿ ಭಾರತ ಈ ಸಹಕಾರಿ ಸಂಘಗಳನ್ನು ನಮ್ಮ ರೈತರಿಗೆ ಪರಿಚಯಿಸಿತು. ಸಹಕಾರಿ ಸಂಘಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳೆದು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ರೈತರಿಗೆ ನೀಡಿದವು. ಆದರೆ ಈ ಸಹಕಾರಿ ಸಂಘಗಳು ತಾವು ನೀಡಬೇಕಾಗಿರ್ತಕ್ಕಂಥ ಸಂಪೂರ್ಣ ಸೇವೆಯನ್ನು ನೀಡುವಲ್ಲಿ ಅಷ್ಟೊಂದು ಫಲಪ್ರದವಾಗಲಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ನಂತಹ ರಾಜ್ಯಗಳನ್ನು ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಸಹಕಾರಿ ಸಂಘಗಳ ಅಸ್ತಿತ್ವ ಅಷ್ಟೊಂದು ಫಲಕಾರಿಯಾಗಿಲ್ಲ ಅಂತಕ್ಕಂಥದ್ದು ನಮಗೆ ನಿಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ. ನಾನು ಹೇಳಿದೆ ನಿಮಗೆ, ದೇಶದಲ್ಲಿ 80-83% ರೈತರು ಸಣ್ಣ ರೈತರಿದ್ದಾರೆ. ಇವರು ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಟ್ಟು ಆಹಾರ ಉತ್ಪಾದನೆಯಲ್ಲಿ 50% ಉತ್ಪನ್ನವನ್ನು ಅವರೇ ಬೆಳೀತಾ ಇದ್ದಾರೆ. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ವ್ಯವಸ್ಥೆ, ಅವರಿಗಿರ್ತಕ್ಕಂಥ ಒಂದು ಕೃಷಿಯ ವ್ಯವಸ್ಥೆ ಲಾಭದಾಯಕತೆಯನ್ನು ತರ್ತಾ ಇಲ್ಲ. ಅವಕಾಶಗಳು ಸಿಕ್ಕರೆ ಕೃಷಿಯನ್ನು ತೊರೆದು ಕೃಷಿಯಿಂದ ವಿಮುಖರಾಗಿ ಬೇರೆ ಹುದ್ದೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ತರಾತುರಿಯಲ್ಲಿ ಕೂಡ ಅವರಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಕಂಡಕ್ಟ್ ಮಾಡಿರ್ತಕ್ಕಂಥ ಸರ್ವೆದಿಂದ ತಿಳಿದಿರ್ತಕ್ಕಂಥ ವಿಚಾರ. 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಾದರೂ ಕೃಷಿಯಿಂದ ಹೊರಗೆ ಹೋದರೆ ನಾವು ಮತ್ತೆ ಹಲವಾರು ರೀತಿಯ ಆಹಾರದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಪ್ರಸಂಗಗಳು ಬರಬಹುದು. ಸೊ ಆ ನಿಟ್ಟಿನಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೃಷಿಯಿಂದ ವಿಮುಖರಾಗದೆ ಕೃಷಿಯನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಮಾಡಬೇಕು, ಸಂಘಟನಾ ಶಕ್ತಿಯ ತಳಹದಿಯಲ್ಲಿ ಮಾಡಬೇಕು, ಅವರನ್ನ ಬಾಧಿಸ್ತಕ್ಕಂಥ ಹಲವಾರು ಸವಾಲುಗಳಿಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಅದನ್ನು ವೈಯಕ್ತಿಕವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಂದು ಸಾಂಸ್ಥಿಕ ರಚನೆಯ ಅಡಿಯಲ್ಲಿ ತರುವ ಮುಖಾಂತರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಕೇಂದ್ರ ಸರ್ಕಾರ ಮನಗಂಡು 2002 ಅದರದ್ದು ವ್ಯವಸ್ಥೆ ಶುರುವಾಗಿ 2013 ಕಂಪನಿಯ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮುಖಾಂತರ ರೈತರೂ ಕೂಡ ಯಾವ ರೀತಿಯಾಗಿ ಖಾಸಗಿ ಕಂಪನಿಗಳು ವ್ಯವಹಾರವನ್ನು ಮಾಡ್ತವೆ ಅದೇ ರೀತಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಅನುಕವಶವನ್ನು ಮಾಡಿಕೊಡ್ತು. ಇದರ ಉದ್ದೇಶ ಏನು ಇಲ್ಲಿ ಅಂತಂದರೆ ರೈತರೇ ಈ ಸಂಘ ಸಂಸ್ಥೆಗಳ ಮಾಲೀಕರಾಗಿರಬೇಕು. ರೈತರನ್ನು ಹೊರತುಪಡಿಸಿ ಇಲ್ಲಿ ಯಾರೂ ಬೇರೆಯವರು ಮಾಲೀಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಶೇರ್ ಆಗಲಿ ಅಥವಾ ಖಾಸಗಿ ಸಂಸ್ಥೆಗಳ ಶೇರ್ ಆಗಲಿ ಈ ಕಂಪನಿಗಳಲ್ಲಿ ಆಗಲಿಕ್ಕೆ ಬರೋದಿಲ್ಲ. ಕೇವಲ ವ್ಯವಸಾಯವನ್ನು ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ರೈತರು ಅಥವಾ ಉಪ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು ಮಾತ್ರ ರೈತರ ಉತ್ಪಾದಕ ಸಂಸ್ಥೆಗಳ ಸದಸ್ಯರಾಗಲಿಕ್ಕೆ ಸಾಧ್ಯ. ಇದು ಸ್ಪಷ್ಟ ಅಂದರೆ ಇವರೇ ಈ ಕಂಪನಿಗಳ ಮಾಲೀಕರು, ಇವರೇ ಷೇರುದಾರರು. ಯಾವ ರೀತಿಯಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಷೇರುಗಳನ್ನು ಹಾಕುತ್ತೆ ಅದೇ ರೀತಿ ಇಲ್ಲೂ ಕೂಡ ಅವರು ಷೇರುಗಳನ್ನು ಹಾಕುವ ಮುಖಾಂತರ ಷೇರುದಾರರಾಗ್ತಾರೆ, ಕಂಪನಿಯ ಮಾಲೀಕರಾಗ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿಸಲಿಕ್ಕೆ ಮತ್ತು ಈ ಕಂಪನಿಗಳ ನಿರ್ವಹಣೆ ಅವರೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕನಿಷ್ಠ 5-15 ಜನ ನಿರ್ದೇಶಕರನ್ನು ಈ ಸಂಸ್ಥೆಗಳ ಒಂದು ವ್ಯವಸ್ಥೆಗೆ ಅವರ ಒಂದು ಆಡಳಿತವನ್ನು ನೆಲೆಸಲಿಕ್ಕೆ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರತಕ್ಕಂಥದ್ದು. ಇಂತಹ ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಕರ್ನಾಟಕ ದೇಶದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ. ನಮ್ಮ ರಾಜ್ಯದಲ್ಲಿ ಈಗ ಮುಖ್ಯವಾಗಿ ನಾವು ನೋಡೋದಾದರೆ ಇವತ್ತಿನವರೆಗೆ ಅಂದರೆ ಬಹುಶಃ ಈಗ ಕಳೆದ ಒಂದು ವಾರದ ಹಿಂದಿನ ಒಂದು ಡೇಟಾ ನನ್ನ ಹತ್ರ ಇದೆ. ಏನು ಅಂತಂದರೆ ಸುಮಾರು 1446 ರೈತ ಉತ್ಪಾದಕ ಸಂಸ್ಥೆಗಳನ್ನು ಬೇರೆ ಬೇರೆ ಸಂಸ್ಥೆಗಳ ಅಡಿಯಲ್ಲಿ ನೋಂದಾವಣಿ ಮಾಡಲಾಗಿದೆ. ಇಲ್ಲಿ ನೀವೆಲ್ಲ ನೋಡ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಬಂದದ್ದು ಇದ್ದಾವೆ, ವಾಟರ್ಶೆಡ್ದಿಂದ ಬಂದದ್ದು ಇದ್ದಾವೆ, NRLM ಬಂದಿದ್ದು ಇದ್ದಾವೆ, ನಬಾರ್ಡ್ದಲ್ಲಿ ಬಂದು ಇದ್ದಾವೆ. ಹೀಗೆ ಏನೋ ಜಲಾನಯನ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ನಬಾರ್ಡು, SFAC, ಸೆರಿಕಲ್ಚರ್ ಅಂದರೆ ನಮ್ಮ ರೇಷ್ಮೆ ಇಲಾಖೆ, ಫಿಶರೀಸ್ ಡಿಪಾರ್ಟ್ಮೆಂಟು, ಹ್ಯಾಂಡ್ಲೂಮ್ಸು ಮತ್ತು ಟೆಕ್ಸ್ಟೈಲ್ಸು, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ 1466 ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಮತ್ತು ಅವುಗಳಿಗೆ ಬೇಕಾಗಿರತಕ್ಕಂಥ ಸಹಾಯವನ್ನು ನೀಡಿದವು. ರೈತ ಉತ್ಪಾದಕ ಕಂಪನಿಗಳಿಂದ ಮೌಲ್ಯವರ್ಧನೆ, ಸಂಸ್ಕರಣೆ, ಮಾರುಕಟ್ಟೆ ಕುರಿತು ತಿಳಿಸಿದವರು ಬೆಂಗಳೂರಿನ ವಿಲ್ಕಾರ್ಟ್ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಶಿವಕುಮಾರ್ ಅವರು. ಎಲ್ರಿಗೂ ಕೂಡ ನಮಸ್ಕಾರ. ನಾನು ವಿಲ್ಕಾರ್ಟ್ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿಂದ ಬಂದಿದ್ದೀನಿ. ನಮ್ಮ CEO ಬಂದು ಶ್ರೀ ಪ್ರಸನ್ನ ಕುಮಾರ್ ಅಂತೇಳಿ, ಶ್ರೀರಂಗಪಟ್ಟಣದ ಕೇಶಟ್ಟಳಿಯವರು. ಇವರು 2018 ವಿಲ್ಕಾರ್ಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ನಮ್ಮದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ವೇರ್ ಹೌಸ್ ಗೋಡನ್ಗಳು ಮಾಡಿದ್ದೀವಿ. ಆ ಗೋಡನ್ ಥ್ರೂ ನಮ್ಮ ಕರ್ನಾಟಕ ರಾಜ್ಯದಂಥ ಎಲ್ಲ ಹಳ್ಳಿಗಳಿಗೂ ಕೂಡ, ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳು ಅಂತ ಇರುತ್ತೆ, ಆ ಕಿರಾಣ ಸ್ಟೋರ್ಗಳಿಗೆ ಅವ್ರಿಗೆ ಬೇಕಾದಂಥ ಪದಾರ್ಥಗಳನ್ನ ನಾವು ನಮ್ಮ ವೇರ್ ಹೌಸ್ ಥ್ರೂ ಸಪ್ಲೈ ಮಾಡ್ತಾಯಿದ್ದೀವಿ. ಈ ಥರ ಕರ್ನಾಟಕ ಅಲ್ಲದೆ ತಮಿಳ್ನಾಡು, ತೆಲಂಗಾಣ ಮತ್ತು ಕೇರಳದಲ್ಲೂ ಕೂಡ ನಾವು ನಮ್ಮ ಸಂಸ್ಥೆ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಂಡು ಅಲ್ಲೆಲ್ಲ ಕೂಡ ನಾವು ಸೇಲ್ಸ್ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಯುವಕ ಯುವತಿಯರಿಗೆ ಹೆಚ್ಚಿನ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ವಿಲ್ಕಾರ್ಟ್. ಯಾಕೆಂತ ಹೇಳಿದರೆ ನಮ್ಮ ವೇರ್ ಹೌಸ್ಗಳಿರೋದೆಲ್ಲ ಗ್ರಾಮೀಣ ಭಾಗದಲ್ಲಿ, ಮತ್ತು ನಮ್ಮಲ್ಲಿ ಕೆಲಸ ಮಾಡೋರು ಕೂಡ ಹೆಚ್ಚಿನ ಭಾಗ ಅಲ್ಲಿಯವರೇ ಆಗಿರೋದ್ರಿಂದ ನಮ್ಮಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಕೂಡ ಜಾಸ್ತಿ ಗ್ರಾಮೀಣ ಭಾಗದವರೇ ಆಗಿದ್ದಾರೆ. ಮತ್ತು ಸುಮಾರು ನಾವು 2000 ಎಂಪ್ಲಾಯೀಸ್ಗಳು ವಿಲ್ಕಾರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಕರ್ನಾಟಕ ರಾಜ್ಯದಂತಹ ಸುಮಾರು 60-65 ವೇರ್ ಹೌಸ್ಗಳನ್ನ ಮಾಡಿ ನಾವು ಒಂದು ಎಲ್ಲ ದಿನಸಿ ಅಂಗಡಿಗಳಿಗೆ ಕೂಡ ದಿನಸಿ ಸಪ್ಲೈ ಮಾಡ್ತಾಯಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವು ಎಫ್ ಪಿ ಒಗಳ ಮೂಲಕವೂ ಕೂಡ ಖರೀದಿ ಮಾಡಿ ಮಾರಾಟವನ್ನು ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಎಫ್ ಪಿ ಒ ರೈತ ಉತ್ಪಾದಕ ಸಂಸ್ಥೆಗಳಿಂದ ಖರೀದಿ ಮಾಡೋದಕ್ಕೂ ಕೂಡ ತಯಾರಿದ್ದೀವಿ. 8861516232 8861516232 ಥ್ಯಾಂಕ್ ಯು. ಗ್ರೀನ್ ಪ್ಲಾನೆಟ್ ಬಯೋಪ್ರಾಡಕ್ಟ್ಸ್ನ ಶ್ರೀಕಾಂತ್ ಅವರು ಎಳನೀರು ತೆಂಗಿನಕಾಯಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಕುರಿತ ಮಾಹಿತಿಯನ್ನು ನೀಡಿದರು. ನನ್ನ ಹೆಸರು ಶ್ರೀಕಾಂತ್, ಶಿವಮೊಗ್ಗದಿಂದ ಬಂದಿದ್ದೀನಿ. ನಮ್ಮ ಸಂಸ್ಥೆ ಗ್ರೀನ್ ಪ್ಲಾನೆಟ್ ಬಯೋಪ್ರಾಡಕ್ಟ್, ಈ ಸಂಸ್ಥೆ ಏನಿದೆ, ಕಳೆದ 22 ವರ್ಷದಿಂದ ಭಾರತಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ, ನಾವು ಈಗ ಏನು 5, 10, 15 ವರ್ಷದಿಂದ ನಾವು ಸಾವಯವ ಅಂತ ಮಾತಾಡ್ತಾ ಇದ್ದೀವಿ. ಈ ಒಂದು ಸಂಸ್ಥೆ ಕಳೆದ 22 ವರ್ಷದಿಂದ ಸಾವಯವ ಪದ್ಧತಿಯಲ್ಲಿ ಸಾವಯವ ಉತ್ಪನ್ನಗಳನ್ನ ತಯಾರಿ ಮಾಡಿ ಸ್ವಂತ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, R&D ಸ್ವಂತ R&D ಇಟ್ಕೊಂಡು ತಯಾರಿ ಮಾಡಿ, ಅದರಲ್ಲೂ ಇವತ್ತು ಸಾವಯವ ಅಂತ ಹೇಳಿದ್ರೆ ರೈತರಲ್ಲಿ ತುಂಬ ಪ್ರಶ್ನೆಗಳು ಮೂಡುತ್ತೆ. ಸಾವಯವ ಅಂದರೆ ಲೇಟು, ಸಾವಯವ ಅಂದರೆ ಖರ್ಚು ಜಾಸ್ತಿ, ಇಳುವರಿ ಕಡಿಮೆ, ಹಾಗಾಗಿ ರಾಸಾಯನಿಕ ಹಿಂಗೆ ಹಾಕಿದ್ರೆ ಹಂಗೆ ಬಂದ್ಬಿಡುತ್ತೆ, ವಿಷಗಳನ್ನ ಹಿಂಗೆ ಸಿಂಪರಣೆ ಮಾಡಿದ್ರೆ ಹುಳ ಹೋಗ್ಬಿಡುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ತುಂಬ ರಾಸಾಯನಿಕ ಮತ್ತು ವಿಷಗಳನ್ನ ಬಳಕೆ ಮಾಡಿ ನಾವು ಇವತ್ತು ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಬಟ್ ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಒಂದು ಮಿಷನ್ ಸೇವ್ ದಿ ಮದರ್, ಜನ್ಮಭೂಮಿ ಉಳಿಸಿ ಅನ್ನೋ ಅಭಿಯಾನದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಅಭಿಯಾನದ ಮೂಲ ಉದ್ದೇಶ ಇವತ್ತು ಏನು ರೈತರು, ಮೂಲ ಉದ್ದೇಶ ಬಂದು ಒಂದು ಕಡಿಮೆ ಖರ್ಚು, ಅಧಿಕ ಇಳುವರಿ, ವಿಷರಹಿತವಾದಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಆ ರೈತರಿಗೆ ಬೇಕಾಗಿರೋಂಥ ವಿದ್ಯೆ, ಆ ರೈತರಿಗೆ ಬೇಕಾಗಿರೋಂಥ ವಸ್ತುಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸೋಂಥ ಒಂದು ಕಾರ್ಯಕ್ರಮ ಈ ಜನ್ಮಭೂಮಿ ಉಳಿಸಿ ಅಭಿಯಾನದ ಮೂಲ ಉದ್ದೇಶ. ಸ್ನೇಹಿತರೆ, ಇವತ್ತು ನಾವು ಮಾರ್ಕೆಟ್ಗೆ ಪ್ರಾಡಕ್ಟು ಅಥವಾ ಪ್ರೊಡಕ್ಷನ್ನು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾನು ಕಳೆದ 18 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಭಾರತಾದ್ಯಂತ ತುಂಬ ರಾಜ್ಯಗಳಲ್ಲಿ ನಾವು ಪ್ರವಾಸನ ಮಾಡ್ತೀವಿ, ತುಂಬ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಎಲ್ಲ ಕಡೆ ಎಲ್ಲ ರೈತರದ್ದು, ಎಲ್ಲ ಬೆಳೆಗಾರರು, ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ತೆಂಗು, ಮಾವು, ಅಡಕೆ, ತರಕಾರಿ, ಬಾಳೆ, ಹೂವು, ಹಣ್ಣು, ಎಲ್ಲ ಬೆಳೆಗಾರರದ್ದು ಒಂದೇ ಪ್ರಶ್ನೆ, ಸರ್ ಈ ರೋಗ ನಿಮ್ಮ ವಸ್ತುಲಿ ರೋಗ ಕಂಟ್ರೋಲ್ ಆಗುತ್ತಾ, ಫಂಗಸ್ ಕಂಟ್ರೋಲ್ ಆಗುತ್ತಾ, ಈ ಅಡಕೆಗೆ ಬಂದರೆ ಕೊಳೆ ರೋಗ ಹೋಗುತ್ತಾ, ಶುಂಠಿಗೆ ಬಂದರೆ ನಮಗೆ ಬಾಡ್ಗೊಳೆ ಹಸಿರುಗೊಳೆ ಇದು ಕಂಟ್ರೋಲ್ ಆಗುತ್ತಾ. ಇಲ್ಲಿವರೆಗೂ ಸ್ನೇಹಿತರೆ ರೈತರು ಯಾರು ಕೂಡ, ಸರ್ ನಾನು ಅಡಿಕೆ ಒಂದು ಎಕರೆಯಲ್ಲಿ 70 ಕ್ವಿಂಟಲ್ ಬೆಳೀತಾ ಇದ್ದೀನಿ ಹಸಿ ಅಡಿಕೆ, ನಾನು 100 ಕ್ವಿಂಟಲ್ ಬೆಳೀಲಿಕ್ಕೆ ನಿಮ್ಮದ್ರಲ್ಲಿ ಸಾಧ್ಯತೆ ಇದೆ ಅಂತ ಕೇಳುವಂಥ ರೈತರು ಪ್ರಶ್ನೆಗಳು ತುಂಬ ಕಡಿಮೆ ಇದೆ. ಅಂದರೆ ಸ್ನೇಹಿತರೆ, ಇವತ್ತು ನಮ್ಮ ತುಂಬ ಫೋಕಸ್ ಅಂದರೆ ನಮ್ಮ ಗುರಿ ಎಲ್ಲಿದೆ ಅಂದರೆ ನಮ್ಮ ಬೆಳೆನ ರೋಗ ನಿಯಂತ್ರಣ ಮಾಡೋದ್ರ ಬಗ್ಗೆ ನಮ್ಮ ಫೋಕಸ್ ಜಾಸ್ತಿ ಇದೆ. ಬಟ್ ಇಲ್ಲಿ ಈ ಅಭಿಯಾನದ ಮೂಲ ಉದ್ದೇಶ ನಮ್ಮ ಭೂಮಿಯ ಫಲವತ್ತತೆ ನಾವು ಮಾಡಿಕೊಂಡಿದ್ದೇ ಆದಲ್ಲಿ ತುಂಬ ಜನ ಸರ್ ಸೈಂಟಿಸ್ಟ್ಗಳಿರ್ಬೋದು ಅಥವಾ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬ ಕಡೆ ನಾವು ನೋಡ್ತಾ ಇದ್ವಿ, ಭೂಮಿಯ ಫಲವತ್ತೆ ಮಾಡಿದ್ದೇ ಆದಲ್ಲಿ 60-70% ನಮ್ಮ ಬೆಳೆಗಳಲ್ಲಿ ರೋಗನೇ ಬರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕಳೆದ 22 ವರ್ಷದಿಂದ ಒಂದು ಸಾವಯವ ಅಂದರೆ ರೈತರಲ್ಲಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ಎರೆಹುಳು ಗೊಬ್ಬರ, ಇದು ಸಾವಯವ. ಆದರೆ ರೋಗ ಬಂದಾಗ ನಾವು ಯಾವ ಸಾವಯವದ ಔಷಧಿ ಹೊಡಿತೀವಿ? ಮತ್ತೋಗಿ ಅದೇ ವಿಷಗಳನ್ನ ತಂದು ನಾವು ಸಿಂಪರಣೆ ಮಾಡೋದು ಅಥವಾ ಭೂಮಿಗೆ ನಾವು ಹಾಕ್ತಾ ಇದ್ದೀವಿ. ಬಟ್ ಈ ಒಂದು ಸಂಸ್ಥೆಯಲ್ಲಿ ಒಂದು ಬೀಜೋಪಚಾರದಿಂದ ಹಿಡಿದು ಡೆವಲಪ್ಮೆಂಟ್ಸು, ಗ್ರೋತು, ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗ್ಗೆ ಬೇಕಾಗಿರೋಂಥ ವಸ್ತುಗಳು, ಜೊತೆಗೆ ಡಿಸೀಸ್ ಮ್ಯಾನೇಜ್ಮೆಂಟ್, ರೋಗ ನಿರ್ವಹಣೆಗೆ ಬೇಕಾಗಿರೋಂಥ ಫಂಗಸ್ಸು, ವೈರಸ್ಸು, ಮೈಟ್ಸು, ಪೆಸ್ಟು, ನುಸಿ ರೋಗ, ನಂಜು ರೋಗ, ಶಿಲೀಂಧ್ರ ಮತ್ತು ಕೀಟಬಾಧೆ, ಇದಕ್ಕೂ ಕೂಡ ಸಾವಯವ ಪದ್ಧತಿಯಲ್ಲಿ ಅದಕ್ಕೆ ಬೇಕಾಗಿರುವಂಥ ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರುವಂಥ ಉತ್ಪನ್ನಗಳು ಈ ಒಂದು ಸಂಸ್ಥೆಯಲ್ಲಿ ವಿತ್ ದ ಸರ್ಟಿಫಿಕೇಶನ್ ಆಫ್ ತುಂಬ ಜನ ಸಾವಯವ ಅಂತ ಹೇಳ್ತಾರೆ. ಆ ಚೀಲದ ಮೇಲಾಗಲಿ, ಆ ಬಾಟಲ್ ಮೇಲಾಗಲಿ ಯಾವುದೇ ರೀತಿಯಾದಂಥ ಸರ್ಟಿಫಿಕೇಶನ್ ಇರಲ್ಲ. ಬಟ್ ಈ ಒಂದು ಸಂಸ್ಥೆಗೆ ಅಪಿಡಾ, ಗೌರ್ಮೆಂಟ್ ಆಫ್ ಇಂಡಿಯಾ ಇಕೋ ಸರ್ಟಿಫಿಕೇಶನ್, ಇಂಡಿಯಾ ಆರ್ಗ್ಯಾನಿಕ್, ವೇದಿಕ ಆರ್ಗ್ಯಾನಿಕ್, UKC, IFINZ, USDA, ಯುನೈಟೆಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇರತಕ್ಕಂಥ ಒಂದು ಏಕೈಕ ಸಂಸ್ಥೆ ಈ ಗ್ರೀನ್ ಪ್ಲಾನೆಟ್ ಬಯೋಪ್ರಾಡಕ್ಟ್ ಸಂಸ್ಥೆ. ಅದರ ಜೊತೆಗೆ ಈ ಒಂದು ಸಂಸ್ಥೆ ಭಾರತಾದ್ಯಂತ G2, G3 ಆರ್ಗ್ಯಾನಿಕ್ ಸಂಸ್ಥೆಗೆ G2, G3 ಜೊತೆಗೆ ಏನು FBOs, ನಾವು ಇವತ್ತು FBO ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಲ್ರೆಡಿ ಕರ್ನಾಟಕದಲ್ಲಿ ಒಂದು 600-700 FBO ಜೊತೆ ನಾನು ಕಳೆದ ಒಂದು 7-8 ವರ್ಷದಿಂದ ನಾನು ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ತುಂಬ FBOsಗೆ ನಾವು ಈಗ ಓ ಫಾರಂ ಕೂಡ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಕಳೆದ ಲಾಸ್ಟ್ 2-3 ವರ್ಷದಿಂದ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆದ ನಂತರ ಆರ್ಗ್ಯಾನಿಕ್ ಕೂಡ ನಾವು G2G3 ಇಶ್ಯೂ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಅದರ ನಂತರ ನಾವು ಈಗ ಓ ಫಾರಂ ಕೂಡ ನಾವೆಲ್ಲ FBO ಕೊಡ್ತಾ ಇದ್ದೀವಿ ಅವ್ರಿಗೆ. ನಾವು FBOಸಲ್ಲಿ ಆ ರೈತರಿಗೆ ಆ ಬೆಳೆಗಳಿಗೆ ನಿಮ್ಮ ನಿಮ್ಮ FBOಗಳಲ್ಲಿ ಯಾವುದೇ ತಾಲೂಕು ಅಥವಾ ಡಿಸ್ಟಿಕ್ಟಲ್ಲಿ 3-5 ಪ್ರಮುಖವಾದಂಥ ಬೆಳೆಗಳಿರ್ತವೆ. ಆ ಬೆಳೆಗೆ ಬೇಕಾಗಿರೋಂಥ ಸಂಪೂರ್ಣವಾದಂಥ ವಿದ್ಯೆ, ಅದ್ರ ಜೊತೆಗೆ ಆ ಬೆಳೆಗಳಿಗೆ ಬೇಕಾಗಿರೋಂಥ ಏನು ಯಾವ್ಯಾವ ಹಂತದಲ್ಲಿ ಏನೇನು ಕೊಡಬೇಕಾಗುತ್ತೆ, ಯಾವಾಗ ಸ್ಪ್ರೇ ಕೊಡಬೇಕಾಗುತ್ತೆ, ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ, ಇದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಆಲ್ರೆಡಿ ತುಂಬ FBOಗಳಿಗೆ ಈಗ ಲಾಸ್ಟ್ ಇಯರ್ ನೀವು ನಿಮ್ಮೆಲ್ಲರಿಗೂ ಗೊತ್ತಿರುವುದು ಭಾರತದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಕರ್ನಾಟಕದ FBO ಆದಂಥ ಸಹಜ ಆರ್ಗ್ಯಾನಿಕ್ಸ್ ಕೆಲವರಿಗೆ ಗೊತ್ತಿರ್ಬೋದು, ಅವ್ರದ್ದು ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ರೈಸ್ 30 ಲಕ್ಷ ಒಂದು ಫಸ್ಟ್ ಪ್ರೈಸ್ ಅಂತ ತಗೊಂಡಂತ ಒಂದು ಸಂಸ್ಥೆ ಸಹಜ ಆರ್ಗ್ಯಾನಿಕ್ಸ್. ಕಳೆದ 6 ವರ್ಷದಿಂದ ನಾವು ಅವರ ಒಂದು ಕೊಲಾಬರೇಷನ್ ಅಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ. ಸಿರ್ಸಿಲಿರ್ತಕ್ಕಂಥ TSS ಇರ್ಬೋದು, ಸಿದ್ದಾಪುರದಲ್ಲಿರುವಂತಹ TMS ಇರ್ಬೋದು, ಮತ್ತೆ ಅದೇ ರೀತಿ ತುಂಬಾ ಸಂಘ ಸಂಸ್ಥೆಗಳ ಒಂದು ಒಡಂಬಡಿಕೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ. ಸ್ನೇಹಿತರೆ, ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಇವತ್ತೇನು ರೈತರು ರಾಸಾಯನಿಕ ಮತ್ತೆ ವಿಷ ಇಲ್ಲದೆ ನಾವು ಬೆಳೆ ಬೆಳಿಲಿಕ್ಕೆ ಆಗುವುದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ವಿಥೌಟ್ ಕೆಮಿಕಲ್, ವಿಥೌಟ್ ಪಾಯ್ಸನ್, ಅದಕ್ಕಿಂತ ಅತ್ಯುತ್ತಮವಾದಂಥ ಬೆಳೆಗಳನ್ನು ಬೆಳಿಲಿಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಉತ್ಪನ್ನಗಳಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನ ನಿಮಗೆ ಕೊಟ್ಟಿದ್ದೀನಿ. ಫೋನ್ ನಂಬರ್ 9945 0785 ಧನ್ಯವಾದಗಳು. ರೈತ ಉತ್ಪಾದಕ ಕಂಪನಿಗಳ ವ್ಯಾಪಾರ ವಹಿವಾಟು ವಿಸ್ತರಣೆ ಮತ್ತು ಕಾರ್ಯಜಾಲವನ್ನು ಕುರಿತು ಬೆಂಗಳೂರಿನ ಕೃಷಿ ಕಲ್ಪ ಫೌಂಡೇಶನ್ನ ಚೇತನ್ ಅವರು ತಿಳಿಸಿಕೊಟ್ರು. ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಕೃಷಿ ಕಲ್ಪ ಫೌಂಡೇಶನ್ ಅಂತ, ಮೋಹನ್ ದಾಸ್ ಪೈ ಅಂತ ಮೋಸ್ಟ್ಲಿ ಎಲ್ಲರೂ ಕೇಳಿರ್ತೀರ ಅನ್ಸುತ್ತೆ. ಈ ಸ್ಟಾರ್ಟ್ಅಪ್ ಫಂಡಿಂಗ್ಸ್ ಎಲ್ಲ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಅವ್ರದ್ದೊಂದು ಆಕ್ಸೆಲ್ ಫೌಂಡೇಶನ್ಸ್ ಅಂತ ಇದೆ. ಸೊ ಅದರಲ್ಲಿ ಇಂಡಿಯಾದಲ್ಲಿ ಒಂದು 800 ಸ್ಟಾರ್ಟ್ಅಪ್ಸ್, ಅಗ್ರಿ ಸ್ಟಾರ್ಟ್ಅಪ್ಸ್ ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿರ್ತಕ್ಕಂಥ ಎಲ್ಲ ಬೋರ್ಡ್ ಮೆಂಬರ್ಸ್ ಸೇರಿ ಅವ್ರದ್ದು CSR ಫಂಡ್ನ ಯೂಸ್ ಮಾಡಿ ಈ ಕೃಷಿಕಲ್ಪ ಫೌಂಡೇಶನ್ನ ಮಾಡಿದ್ದಾರೆ, ಕೃಷಿಕಲ್ಪ ಸಂಸ್ಥೆ ಅಂತ. ಸೊ ನಾವು ಈಗ ಮೇಜರಾಗಿ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈ NABARD ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ಗಳಿಗೆ ಅವ್ರ ಜೊತೆ, ಅಂದರೆ ಅವರೊಂದು 50% ಶೇರ್ ಹಾಕಿದ್ರೆ ನಮ್ಮ ಆರ್ಗನೈಸೇಷನಿಂದ ಒಂದು 50% ಫಂಡಿಂಗ್ ಮಾಡಿ FPSಗಳನ್ನ ಫಾರ್ಮ್ ಲಿಂಕೇಜ್ ಮಾಡಬೇಕಂದ್ರೆ ನಿಮ್ಮ ಮಾರ್ಕೆಟ್ ಲಿಂಕೇಜ್ ಮಾಡೋದು ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ವಿ ಮೇಜರಾಗಿ. ಸೊ ಈಗ ರೀಸೆಂಟಾಗಿ ಇಂಡಿಯಾದಲ್ಲಿ ಫಸ್ಟ್ ಟೈಮು ನಮ್ಮ ಕರ್ನಾಟಕದಲ್ಲಿ ಒಂದು 32 FPOಸ್ನ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಹೇಗೆ ಅಂದರೆ ಒಂದು 10 ಲಕ್ಷ ಟರ್ನ್ ಓವರ್ ಮಾಡ್ತಾ ಇರೋದು ಒಂದು 5 FPO, ಅಥವಾ ಒಂದು 50 ಲಕ್ಷ ಮಾಡ್ತಾ ಇರೋದು ಒಂದು 10 FPO, 1 ಕೋಟಿಗಿಂತ ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಒಂದು 15 FPO. ಈ ಥರ FPOಗಳನ್ನ ಒಟ್ಟು 32 FPOನ ತಗೊಂಡು ಅವ್ರಿಗೆ ಮಾರ್ಕೆಟ್ ಲಿಂಕೇಜ್ ಮಾಡಬೇಕು ಅಂತೇಳಿ ಈ ಪ್ರೋಗ್ರಾಮ್ ಮಾಡಿದ್ವಿ. ಲಾಸ್ಟ್ ಮೇಯಿಂದ ನಡೀತಾ ಇದೆ. ಸೊ ಅದರಲ್ಲಿ ಮಂಡ್ಯ ಡಿಸ್ಟಿಕ್ಕು, ರಾಮನಗರ ಡಿಸ್ಟಿಕ್ಕಲ್ಲೂ ಒಂದು 6 FPOಸ್ನ ನಾವು ತೊಗೊಂಡಿದ್ದೀವಿ. ಅಲ್ಲಿ ಕೆಲವು FPOಸ್ ಆಲ್ರೆಡಿ ಇಲ್ಲಿ ಇದ್ದಾರೆ. ಸೊ ನಾನು ಈಗ ವರ್ಕ್ ಮಾಡ್ತಾ ಇದರಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲಿ ಲಾಸ್ಟ್ 6 ಮಂತ್ಸಲ್ಲಿ ಇರೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 200 ಅಥವಾ 300 ಇಯರ್ಸಿಂದ ಏನು ಈ ಮಧ್ಯವರ್ತಿಗಳ ಮೂಲಕ ನಮ್ಮ ಅಗ್ರಿಕಲ್ಚರ್ ಪ್ರೊಡ್ಯೂಸ್ನ ಕೊಡ್ತಾ ಇದೀವಲ್ವಾ, ಆ ಬ್ಯಾರಿಯರ್ನ ತೆಗಿಬೇಕು ಅನ್ನೋದು ನಮ್ಮದು ಮೂಲ ಉದ್ದೇಶ. ಸೊ ಇವಾಗ ಈಗ ಯಾವುದೇ ನಾವು FPO ಜೊತೆ ವರ್ಕ್ ಮಾಡೋಕ್ಕೆ ಹೋದ್ರಾಗ ಅವ್ರು ಏನು ಹೇಳ್ತಾರೆ, ಸರ್ ಈ ಸಾರ್ಟಿಂಗು ಗ್ರೇಡಿಂಗು ಈ ಥರದ್ದು ಎಲ್ಲ ನಮಗಾಗಲ್ಲ ಸರ್, ನಾವೇನು ಬೆಳೆದಿದ್ದೀವೋ ಅದನ್ನು ತಾಂಬಿಡಿ, 50 ಪೈಸೆ 1 ರೂಪಾಯಿ ಕಡಿಮೆ ಕೊಡಿ ಅಂತ ಹೇಳ್ತಾರೆ ಹೊರತು, ಸರ್ ಆಕ್ಟಿವಿಟೀಸ್ನ ನಾವೇ ಮಾಡ್ತೀವಿ, ನಮಗೊಂದು ಒಳ್ಳೆ ಪ್ರೈಸ್ ಕೊಡಿ ಅಂತ ಮುಂದೆ ಬಂದಿರತಕ್ಕಂಥ FPOಸ್ ತುಂಬ ಕಡಿಮೆ. ಸೊ ಅವ್ರು ಅದೇ ರೇಂಜಲ್ಲೇ ಇದ್ದಾರೆ, 10 ಲಕ್ಷ 20 ಲಕ್ಷ ಬರೀ ಇನ್ಪುಟ್ ಬಿಸ್ನೆಸ್ ಮಾಡ್ಕೊಂಡಿರೋದ್ರಲ್ಲೇ ಇದ್ದಾರೆ. ಯಾರು ಸಾರ್ಟಿಂಗ್ ಗ್ರೇಡಿಂಗ್ ಮಾಡಿ ಕಾಂಪಿಟೇಟಿವ್ ಪ್ರೈಸಿಂಗಿಗೆ ಮಾಡಬೇಕು ಅನ್ನೋರಿದ್ದಾರೆ ಅವ್ರು ಖಂಡಿತವಾಗ್ಲೂ ಮುಂದೆ ಹೋಗಿದ್ದಾರೆ. ಅದರಲ್ಲಿ ನಾವೀಗ ಏನು ಈ 6 ಮಂತ್ಸಲ್ಲೇ 35 FPOದಲ್ಲಿ 18 FPOಗಳು ಲಾಸ್ಟ್ ಇಯರ್ ಏನು ಟರ್ನ್ ಓವರ್ ಮಾಡಿದಾರಲ್ಲ ಅದರ ಡಬಲ್ ಟರ್ನ್ ಓವರ್ ಮಾಡಿಸಿದ್ದೀವಿ. ಸೊ ನಾವು ಇದರಲ್ಲಿ ಯಾವುದೇ ರೀತಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಲ್ಲ. ನಿಮ್ದು ಏನೇ ಪ್ರೊಡ್ಯೂಸ್ ಇರಲಿ, ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಏನೇ ಇರಲಿ, ಅದನ್ನು ಕಡಿಮೆ ಅಂದರೆ ಒಂದು 20-25 ಹಾರ್ಟಿಕಲ್ಚರ್ ಕಂಪ್ನೀಸು ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ ಅಂದರೆ ಅವ್ರಿಗೆ ಎಲ್ಲ ಫೌಂಡರ್ಸ್ ನಮಗೆ ಗೊತ್ತಿದ್ದಾರೆ, ಅವ್ರ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ಸಕ್ಕಂಥ ಕರ್ತವ್ಯನ ಅದರ ಕೆಲಸನ ನಾವು ಮಾಡ್ಬೋದು. ಸೊ ನನ್ನ ನಂಬರ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, 9739 1289. ಇನ್ನೊಂದ್ಸತಿ ಕನ್ನಡದಲ್ಲಿ ಹೇಳ್ತೀನಿ, 9739 1289. ಸೊ ವಿಕಾಸನ ಸಂಸ್ಥೆ ಜೊತೆ ನಾವೀಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವುದೇ ರೀತಿ ಮಾರ್ಕೆಟ್ ಲಿಂಕೇಜ್ ಬೇಕಿದ್ರೆ, ನಿಮ್ದು ಯಾವುದೇ ಪ್ರೊಡ್ಯೂಸ್ ಇದ್ರೂ ನೀವು ವಿಕಾಸನ ಸಂಸ್ಥೆಯವ್ರನ್ನಾದರೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ನಂಬರ್ ಕೊಟ್ಟಿದ್ದೀನಿ, ಎನಿ ಟೈಮ್ ಮಾಡ್ಬೋದು. ಪಿಕ್ ಮಾಡಿಲ್ಲ ಅಂದರೆ ನಾವು ನೋಡಿ ಮತ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ತಜ್ಞರಾದ ಚಂದ್ರು GA ಅವರು ರೈತ ಉತ್ಪಾದಕ ಕಂಪನಿಗಳ ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಹಾಗೂ ಮಾರುಕಟ್ಟೆಯ ಬಗ್ಗೆ ವಿವರಿಸಿದರು. ನನ್ನ ಹೆಸರು ಚಂದ್ರು ಗುಡಿಗೇನಹಳ್ಳಿ ಅಂತ. ಸೊ ವಿಕಸನ ಸಂಸ್ಥೆಯಲ್ಲಿ ಮಾರುಕಟ್ಟೆ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ವಿಕಸನ ಸಂಸ್ಥೆ 36 FPOಗಳಿಗೆ ಸಲಹೆ ನೀಡ್ತಾ ಇದೆ. ನಮ್ಮ FPOಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇವಾಗ ಪ್ಯಾಕಿಂಗ್ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು, ಮತ್ತು ಅದ್ರ ಬಗ್ಗೆ ಮಾರ್ಕೆಟ್ ಮಾಡಬೇಕು. ಇವಾಗ ಏನಾಗೋಗುತ್ತೆ ಅಂದರೆ, ಎಕ್ಸಾಂಪಲ್ ಆಗಿ ಒಂದು ನಮ್ಮ ಮಂಡ್ಯ ಡಿಸ್ಟಿಕ್ಸ್ನಲ್ಲಿರುವಂಥದ್ದು ಒನ್ ಪ್ರಾಡಕ್ಟ್ ಒನ್ ಡಿಸ್ಟಿಕ್ ಅನ್ನೋದು ಬೆಲ್ಲ ಅಂತ ಹೇಳ್ತೀವಿ. ಹೈಯೆಸ್ಟು ಬೆಲ್ಲ ನಮ್ಮ ಮಂಡ್ಯದಿಂದ ಇಂಡಿಯಾದವರೆಗೂ ಗೊತ್ತಿರುತ್ತಿತ್ತು. ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಮ ರೈತರಿಗೆ ಮಾರುಕಟ್ಟೆ ದರ APMC ಬೆಲೆ 38 ರೂಪಾಯಿಂದ 42 ರೂಪಾಯಿವರೆಗೆ ಮಾತ್ರ ಓಡ್ತಾ ಇದೆ. ಯಾಕೆ? ಅಲ್ಲಿ ದಲ್ಲಾಳಿಗಳ ಹಾವಳಿ, ಮತ್ತು ಅದನ್ನ ತಗೊಂಡು ಬೇರೆ ಕಂಪ್ನಿಗಳು ಅವರ ಹೆಸರಿನಲ್ಲಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ಇದನ್ನ ನಮ್ಮ FPOಗಳೇ ಮಾಡಬೇಕು ಅನ್ನುವಂಥ ಸಲಹೆಗಳನ್ನ ಕೊಟ್ಟು ರೈತರಿಗೂ ಒಳ್ಳೆ ಬೆಲೆ ಬೆಂಬಲ ಕೊಡಿಸ್ಬೇಕು ಅಂದ್ಬಿಟ್ಟು ದಿನನಿತ್ಯವಾಗಿ ವಿಕಸನ ಸಂಸ್ಥೆ ನಮ್ಮ ಅಂಡರ್ FPO ನಬಾರ್ಡ್ ಕಡೆಯಿಂದ ಯಾವುದೇದಿದೆ, ಹಾಗೂ ಕೃಷಿ ಇಲಾಖೆ ಕಡೆಯಿಂದ ಯಾವುದೇದಿದೆ, ಅದೇ ಥರ ಕಂಪ್ನಿಗಳ FPOಗಳನ್ನ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅವರೇ ನೇರವಾಗಿ ಕನ್ಸ್ಯೂಮರು ಕೊಡುವಂಥ ಕೆಲಸನ ಮಾಡಿಸ್ತಾ ಇದ್ದೀವಿ. ಸೊ ಎಕ್ಸಾಂಪಲ್ ಆಗಿ ಇವಾಗ ಇಲ್ಲಿ ಸ್ಟಾಲ್ ಹಾಕಿರೋದ್ರಲ್ಲಿ ನೀವು ನೋಡ್ಬೋದು, ನಮ್ಮ ಮಂಡ್ಯ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕೀರೇಮಡಿ ಅನ್ನೋ ಬ್ರ್ಯಾಂಡ್ ಬೆಲ್ಲನ ಲಾಂಚ್ ಆಗಿದೆ. ಇದು ಕೆಮಿಕಲ್ ಫ್ರೀಯಿಂದ ಬಂದಿದೆ, ಅದೇ ರೀತಿ ಸಾವಯವನೂ ಇದೆ. ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ರೈತರಿಗೆ ಎಕ್ಸಾಂಪಲ್ ಆಗಿ ಅದು ಏನಕ್ಕೆ ಅಂದರೆ ಬ್ರ್ಯಾಂಡ್ ಆಗಿದೆ, ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ. ನಮ್ಮ ಮಂಡ್ಯದಲ್ಲಿ 3,000 ರೂಪಾಯಿ ಕಪ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಅದೇ ರೈತ ಉತ್ಪಾದಕರ ಕಂಪ್ನಿಯಿಂದ ಏನಾಗ್ತಾ ಇದೆ ಅಂದರೆ, ಅದನ್ನು ಬ್ರ್ಯಾಂಡ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿರೋದ್ರಿಂದ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ರೈತರಿಂದ ಕಬ್ಬನ್ನ ಅದೇ ರೈತ ಉತ್ಪಾದಕರ ಕಂಪ್ನಿ ಖರೀದಿ ಮಾಡಿ ಅದನ್ನು ಗಾಣದ ಮಾಲೀಕರಿಂದ ಬೆಲ್ಲ ತಯಾರಿಸಿ ಮಾರುಕಟ್ಟೆಗೆ ಮಾಡ್ತಾ ಇದ್ದಾರೆ. ಹಾ, ಇದರಿಂದ ಆ ಕಂಪ್ನಿ ಹೆಸರು ಚೆನ್ನಾಗಿದೆ, ಅದೇ ರೀತಿ ನಮ್ಮ ಗ್ರಾಹಕರಿಗೂ ಅತ್ಯುನ್ನತವಾದ ಒಳ್ಳೆ ಸಾವಯವ ಬೆಲ್ಲನ್ನು ಕೂಡ ಕೊಡ್ತಾ ಇದೆ. ಇದೇ ರೀತಿ ಒಬ್ಬ ರೈತ ಉತ್ಪಾದಕರ ಕಂಪ್ನಿನಲ್ಲಿ ಏನಾಗ್ತಾ ಇದೆ ಅಂದರೆ, ಇವಾಗ ಯಾವುದೇ ಒಂದು ಭತ್ತ ಬೆಳೀಲಿ ಅಥವಾ ಯಾವುದೇ ಒಂದು ಕಾಳುಗಳು ಬೆಳೀಲಿ, ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ರೈತ MAP ರೇಟ್ ಇದೆ ಸರ್, MAP ರೇಟ್ ತಗೊಳ್ಳಿ ಅಂತಾರೆ. ಬಟ್ MAP ರೇಟ್ನಲ್ಲಿ ಯಾವಾಗ ಫಿಕ್ಸ್ ಆಗುತ್ತೆ? ಅದಕ್ಕೆ ರೀತಿಯಾದ ನೀತಿ ನಿಯಮಗಳಿರುತ್ತೆ. ಗ್ರೇಡಿಂಗ್ ಆಗಬೇಕು, ಶಾರ್ಟಿಂಗ್ ಆಗಬೇಕು, ಕ್ಲೀನಿಂಗ್ ಆಗಬೇಕು, ಇಷ್ಟು ಮಾಯಿಶ್ಚರೈಸ್ ಪರ್ಸೆಂಟೇಜ್ ಇರಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಕೊನೆಗೆ ಏನ್ ಮಾಡ್ತಾರೆ ನಮ್ಮ ರೈತರು, ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಯಾರೋ ಒಬ್ರು ದಲ್ಲಾಳಿಗಳನ್ನ ಕರೆದ್ಬಿಟ್ಟು, ಸರ್ ನನ್ನ ಖರ್ಚಿಗೆ ಬೇಕು, ಬನ್ನಿ ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ತಗೊಂಡೋಗಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿನ ತಪ್ಪಿಸ್ಬೇಕು ಅಂತಾನೆ ನಮ್ಮ ವಿಕಸನ ಸಂಸ್ಥೆ ದಿನನಿತ್ಯವಾಗಿ FPOಗಳ ಜೊತೆ ಎವ್ರಿ ವೀಕು ಎವ್ರಿ ಡೇ ಅವರಿಗೆ ಬೇಕಾಗಿರುವಂಥ ಸಮಾಲೋಚನೆ ಕೊಟ್ಟು ಆ FPOಗಳ ಉದ್ಧಾರಗಳನ್ನ ಮಾಡಬೇಕು ಅಂತ ಕೈ ಜೋಡಿಸಿ ಈ ಸ್ಟಾಲ್ಸ್ಗಳಾಗ್ಬೋದು, ಅದ್ರ ಪ್ಯಾಕಿಂಗ್ ಆಗ್ಬೋದು, ಅದನ್ನ ಖರೀದಿ ಮಾಡುವಂಥ ಕಂಪನಿಗಳನ್ನು ಕೂಡ ಅವ್ರಿಗೆ ಜೋಡಣೆ ಮಾಡಿಕೊಡ್ತಾ ಇದ್ದೀವಿ. ನನ್ನ ನಂಬರು 9880303573. ಇನ್ನೊಂದ್ಸಲ 9880303573. ಮುಂದಿನ ವರ್ಷ ನಮ್ಮ ಕೇಶವಮೂರ್ತಿ ಸರ್ ಏನಾದ್ರು ಅವಕಾಶ ಕೊಟ್ರೆ ಇಲ್ಲಿಂದ ಅಲ್ಲಿವರೆಗೂ ನಾವು ಸ್ಟಾಲ್ ಹಾಕ್ಸಿ ಆ 36 ಕಂಪ್ನಿ ರೈತ ಉತ್ಪಾದಕರ ಕಂಪ್ನಿಗಳಲ್ಲಿ ತಯಾರಿಸಿರುವಂತಹ ಅಟ್ಲೀಸ್ಟ್ ಒಂದು 200 ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಎಂಟೈರ್ ಮೈಸೂರು ಜನಕ್ಕೆ ಕೊಡಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವೇದಿಕೆಯಲ್ಲಿ ಕೇಳಿಕೊಂಡು ನಂದೊಂದು ಎರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡ ಅವರು ಮಾತನಾಡುತ್ತಾ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರೇಗೌಡ ಅಂತ, ಇಲ್ಲಿ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ DFO ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಾಜಿ ಉತ್ಪಾದಕ, ಹಾಲಿ ಗ್ರಾಹಕ. ಅಂದರೆ ರೈತನಾಗಿ ಬದುಕು ಕಟ್ಕೊಳ್ಳೋಕ್ಕೆ ಹಳ್ಳಿಗಳಲ್ಲಿ ಗೊತ್ತಿರ್ತಲ್ಲ, ನಾವು ಒಳ್ಳೆ ಹಳ್ಳಿನ ಬಂದಿರೋರು. ಪ್ರಯತ್ನ ಮಾಡಿ ಆ ಕಾಲಕ್ಕೆ ಸುಮಾರು 91-92 PUC ಫೇಲ್ಡ್ ಆದಾಗ, ಸೈನ್ಸ್ ಓದೋರ್ಗೆ ಹಳ್ಳಿಲಿ ಒಂದ್ಸರಿ ಫೇಲ್ ಆಗ್ತಿದ್ದ ನಮ್ಮ ಕಾಲದಲ್ಲಿ. ಫೇಲ್ ಆದಾಗ ನೆಕ್ಸ್ಟು ಆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕಲ್ಲ, ಏನು ಮಾಡಬೇಕು, ಮನೇಲಿ ಸ್ವಲ್ಪ ಇದು ಮಾಡೋದು, ನಾನೇನೋ ಬೇರೆ ಮಾಡ್ತೀನಿ, ಜಮೀನು ಕೊಡಿ ನಮಗೆ ಅಂತ. ಸೊ ನನಗೂ ಹಂಗೆ ಸ್ವಲ್ಪ ಜಮೀನು ಕೊಟ್ಟರು, ಬಾಳೆ ಬೆಳೆದೋ ನಾವು, ದುಡ್ಡು ಕೊಟ್ಟರು. ಸೊ ಬಾಳೆ ಬೆಳೆದು ನಾವು ಮಾರ್ಕೆಟ್ ತಗೊಂಡೋದ್ರೆ ಅದು ಮಾರ್ಕೆಟದು ಮಾರುಕಟ್ಟೆ ಅಂತಿರಲ್ಲ, ಅದು ಸ್ವಲ್ಪ ಶೇರ್ ಮಾಡ್ತೇನೆ ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸು. ಅಲ್ಲೇನು ಮಾಡಿರ್ತಾರೆ ಅಂದರೆ, ಲೋಕಲಲ್ಲಿ ಯಾವುದಾದ್ರು ಒಂದು ಬೆಳೆ ಬೆಳೆದ್ರೆ ಆ ಕಾಲಕ್ಕೆ 91-92 ಇವತ್ತು ನೈಟ್ ಏನಾರ ಜಾಸ್ತಿ ಬಾಳೆ ಲೋಕಲಿಂದ ಬಂದಿದೆ ಅಂದರೆ, ರಾತ್ರಿ ರಾತ್ರಿನೇ ಮೈಸೂರಿಂದನೋ ಬೆಂಗಳೂರಿಂದ ದೊಡ್ಡ ಲಾರಿಲಿ ನಮ್ಮ ಬಾಳೆ ಎಲ್ಲ ಇಷ್ಟು ಕೊನೆಯಿದ್ರೆ ಅದು ಒಂದು 2 ಮರ ಆ ಕಾಲಕ್ಕೆ ಟಿಶ್ಯೂ ಕಲ್ಚರು ತಮಿಳ್ನಾಡು ಅದು ಇದು ತರಿಸಿ ಹಿಂಗೆಲ್ಲ ಆ ಮಾರ್ಕೆಟ್ ಒಳಗೆ ನಿಲ್ಸಿರೋರು ಎಲ್ಲ ನಾವೆಲ್ಲ ಡಂಪ್ ಮಾಡಿದ್ಮೇಲೆ ಅಥವಾ ಗಾಡಿಗಳು ತಂದಾಕಿದ್ಮೇಲೆ ಆ ಲಾರಿಲಿ ಅವ್ರು ಏನು ಮಾಡಿದ್ರು ಅಂದರೆ, ನಮ್ಮಂದ್ರೆ 15 ರೂಪಾಯಿ ಅನ್ನೋದು ಒಂದು ಕೊನೆಗೆ ಆ ಬಾಳೆಗೆ, ನಮಗಿಂತ 3 ಪಟ್ಟು ಸೈಜ್ ಇರೋ ಕೊನೆನೇ 15 ರೂಪಾಯಿ 20 ರೂಪಾಯಿ ಅಂದರೆ ನಮ್ಗೆ 8 ರೂಪಾಯಿ 6 ರೂಪಾಯಿ ಸೊ ಅದು ಕಟ್ ಮಾಡ್ಕೋದು ದುಡ್ಡು ಸಿಗ್ತಿರ್ಲಿಲ್ಲ. ನಮಗೆ ಬೆಳಿಬೇಕಾದ್ರೆ ಎಲ್ಲ ನಾವು ಅಂದ್ಕೊಂಡು 50 ರೂಪಾಯಿ ಸಿಗುತ್ತೆ, ಒಂದು ಕೊನೆಗೆ ಒಂದು ಗಿಡಕ್ಕೆ 100 ರೂಪಾಯಿ ಸಿಗುತ್ತೆ ಅಂತ ಆಸೆ ಪಟ್ಟು ನಾವು ಕೃಷಿಗೆ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಕೊನೆಗೆ ನಮಗೆ ಬರೀ ಬೆಳೆದಿದ್ದ ಖರ್ಚು ಆಳಕ್ಕೋಗಲಿ, ಅವತ್ತು ಕಟ್ ಮಾಡ್ಕೊಂಡೋಗಿ ಬಾಡಿಗೆ ದುಡ್ಡು ಸಿಗ್ಲಿಲ್ಲ ಒಂದು ಕೊನೆಗೆ. ಸರಿ, ಯೋಚನೆ ಮಾಡಿದ್ದೇನೆಂದರೆ ಇದು ಕಟ್ ಮಾಡೋದಕ್ಕಿಂತ ಹಂಗೆ ಸುಮ್ಮನೆ ಜಮೀನೆಲ್ಲ ಬಿಟ್ಬಿಟ್ರೆ ಯಾರು ಅಕ್ಕ ನಮ್ಮ ಅಕ್ಕಪಕ್ಕದ ನೆರೆಹೊರೆಯವರು ಅಥವಾ ನೆಂಟರು ಫ್ರೆಂಡ್ಗಳು ಕಟ್ಕೋಬೋದು. ಯಾರು ಹಂಗೆ ಮಾಡಿದ್ವಿ ನಾವು 1992 ನಮ್ಮ ರಾಜ್ಯಕ್ಕೆ. ಆ ವರ್ಷ ಕಬ್ಬು ಬೆಳೆದ್ರೆ ಲಾಭ ಸಿಗಲ್ಲ ಅಂತ ಬಾಳೆ ಬೆಳೆದ್ರೆ ಕಬ್ಬನ ರೇಟು ಡಬಲ್ ಟ್ರಿಬಲ್ ಆಗ್ಬಿಡ್ತು, ಮನೆಯಲ್ಲೆಲ್ಲ ಬೈಗ್ಲ ಸುಮ್ಮನೆ ನೀವಿಲ್ಲ ಇಲ್ದಿರೋದೆಲ್ಲ ಮಾಡ್ತೀರ ಆಗಿಗಿಂತ. ಈ ಹಿನ್ನೆಲೆಯಲ್ಲಿ ಮತ್ತೆ ಓದ್ದು ನಾವು ಕೂತ್ಕೊಂಡು ಪಾಸ್ ಮಾಡಿ ಸವಸ ಬೇಡಪ್ಪ ಇದೆಲ್ಲ ವ್ಯವಸಾಯ ಆಗಲ್ಲ ಅಂದ್ಬಿಟ್ಟು ಏನೋ ಓದಿ ಹಿಂಗೇನೋ ಜಾಬ್ ಬಂದ್ಬಿಟ್ವಿ. ನಮಗೆ ಇದೊಂದು ಕೊನೆಯ ಅವಕಾಶ. ಈ ದೇಶದಲ್ಲಿ 100 ಕೋಟಿ ಇದ್ದೀವಿ, ಅದರಲ್ಲಿ 70% 80% ಹಳೆ ಫಿಗರ್ ಅದು. ಏನು ಒಂದು ಸ್ಟಾಟಿಸ್ಟಿಕ್ಸ್ ಯಾವುದಂದ್ರೆ ಎಲ್ಲ ಕೃಷಿ ಮೇಲೆ ಅವಲಂಬನೆ ಆಗಿದ್ದೀವಿ ಅಂತ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಯಾವುದೋ ನಾವು ರೇಡಿಯೋ ಅಥವಾ ಪೇಪರ್ ನೋಡಿದಾಗ less than 50% ಅಂತ, 45-46 ಯಾವುದೇ ಊರಿಗೆ ಹೋದ್ರೂ ಎಲ್ಲೂ ಇಲ್ಲ, ರೈತರು ಕೆಲಸ ಮಾಡ್ತಿಲ್ಲ, ಮಾಡೋಕ್ಕೂ ಆಗೋದಿಲ್ಲ, ಆ ಸ್ಥಿತಿ ತಲುಪಿದ್ವಿ. ಆ ಇದರಲ್ಲಿ ಎಲ್ಲ ಒಂದು ಕಡೆ ನಮಗೇನು ಅಮೃತ ಸಿಕ್ತಂಗೆ ಅಥವಾ ಯಾವುದೋ ಒಂದು ಚಿನ್ನದ ಗಣಿ ನಿಕ್ಷೇಪ ಸಿಕ್ತಂಗೆ ನಮಗೆ ಒಂದು ಈ ಥರ ಬದುಕ್ಬೋದು, ಬದುಕಟ್ಟಿ ತೋರಿಸ್ಬೋದು ಅಂತ ಅಲ್ಲೊಂದು ಇಲ್ಲೊಂದು ನಮಗೆ ಒಂದು ಭರವಸೆಗಳನ್ನ ಮೂಡಿಸ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ಅವತಾರಗಳು ಕೇಳಿದ್ದೀವಿ ನಾವು, ದಶಾವತಾರ ಅದು ಇದೆಲ್ಲ, ಇನ್ನೊಂದು ಕಲ್ಕಿ ಅವತಾರ ಬರುತ್ತೆ ಅಂತ. ಇದು ಕೊನೆಯ ಅವತಾರ ಅಂತ ಅಂದ್ಕೊಂಡಿದ್ರೆ ಹಂಗೆ ಕಲ್ಕಿ ಅವತಾರ ಅಂತ ಅಂದ್ಕೊಳ್ಳಿ ನೀವು, ಲಾಸ್ಟ್ ಇದು, ಮತ್ತೆ ಯಾವುದು ಅವತಾರ ಬರೋದಿಲ್ಲ. ಹಾಗಾಗಿ ನಮ್ಮ ಗ್ರಾಹಕನಾಗಿ ನಾನು ಹೇಳಿದೆ, ಬ್ಯಾಕ್ಗ್ರೌಂಡ್ ಉತ್ಪಾದಕ ಹೇಳಿದೆ, ಗ್ರಾಹಕನಾಗಿ ನಮ್ಮ ಜವಾಬ್ದಾರಿ ಏನಂದರೆ ನಾವು ವೀಕೆಂಡ್ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ತೀವಿ, ರೆಸಾರ್ಟು ಹೋಮ್ ಸ್ಟೇ ಏನೇನು ಹೋಗ್ತೀವಿ. ನಾವಿರೋ ಕಡೆನೆ ಕೆಲವೊಂದು ಕಡೆ ಎಲ್ಲ ಬಂದಿ ಪಾಪ ಸಂತೆ ಮಾಡೋದು ಅದು ಏನೇನೋ ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ. ಈ ಥರ ಒಂದು ಸಮ್ಮೇಳನಗಳು ಈ ಥರ ಒಂದು ಪ್ರದರ್ಶನಗಳು ಆದಾಗ ಈ ಸಹಜ ಸಮೃದ್ಧರು ತುಂಬ ಬೇಕಾದಷ್ಟು ಮಾಡ್ತಾ ಇರ್ತಾರೆ, ನಾವೆಲ್ಲ ಹೋಗ್ತಾ ಇರ್ತೀವಿ. ಆ ಕಾಂಟ್ಯಾಕ್ಟ್ಗಳಿದ್ದಾಗ ನಾವು ನಮ್ಮ ಒಂದು ಗ್ರೂಪ್ ಥರ, ಅವರಂಗೆ ಒಂದು ರೈತ ಉತ್ಪಾದಕರ ಸಂಸ್ಥೆ ಇದೆ, ಹಂಗೆ ನಾವು ಗ್ರಾಹಕರ ಮಂಡಳಿಗಳ ತಕ್ಕ ಕಾಮನ್ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಅಂತ ಏನು ಹೇಳ್ತೀವಿ ನಾವು. ಎಲ್ಲ ಒಂದು ಕಡೆ ನನಗೆ ಆಶ್ಚರ್ಯ ಆಯಿತು, ತಿಪ್ಟೂರು ಕಡೆ ಎಲ್ಲ ಒಂದು 1000 ಜನಕ್ಕಿಂತ ಹೆಚ್ಚು ಜನಕ್ಕಲ್ಲಿ ನಾಟಿ ಕೋಳಿ ನಾವು ಹುಡ್ತಾ ಇದ್ದೀವಿ. ನಾಟಿ ಕೋಳಿ ನಾನ್ ವೆಜಿಟೇರಿಯನ್ಸ್, ನಾಟಿ ಕೋಳಿ ಮೊಟ್ಟೆ ಸಿಗ್ತಲ್ಲ ನಮ್ಮ ಊರುಗಳಲ್ಲೇ, 1200 ನಮ್ಮ ಹತ್ರ ರೈತರದ್ದು ನಮ್ಮ ಹತ್ರ ನೆಟ್ವರ್ಕ್ ಇದೆ, ಅಷ್ಟು ನಾಟಿ ಕೋಳಿ ಮೊಟ್ಟೆ ನಾವು ಕೊಡ್ತೀವಿ ತುಪ್ಪ ಒರಿಜಿನಲ್ ಅಂತ. ನಮಗೆ ದುಡ್ಡು ಕೊಡ್ತೀವಿ, ಶಕ್ತಿ ಇದೆ, ಈಗ ತಗೊಳ್ತೀವಿ, ಆದರೆ ನಮ್ಗೆ ಗ್ಯಾರಂಟಿ ಇಲ್ಲ ಅದು ಒರಿಜಿನಲ್ ತುಪ್ಪನ್ನು. ಸಾವಯವ ಅಂಗಡಿಯಿಂದ ಹೋಗಿರ್ತೀವಿ, ಮನೇಲಿ ಏನು ಮಾಡ್ತಾರೆ ಒಂದು 3 ದಿವಸ ಸುಮ್ಮನೆ ಇರ್ತಾರೆ, 4ನೇ ದಿವಸಕ್ಕೆ ಇಲ್ಲ ರೀ ಅದು ಮುರುಳಂಗೆ ಇರಬೇಕು, ಅದು ಎಣ್ಣೆ ಮೇಲೆ ಎಣ್ಣೆ ಬರಬೇಕು, ಅದು ಹಂಗೆ ಹಿಂಗೆ ಇದ್ಯಾವುದೋ, ನಿಮ್ಗೆ ಮೋಸ ಹಾಕೋರೆ 1000 ರೂಪಾಯಿ ಕೊಟ್ರಿ ಅಂತಾರೆ, ನಮಗೆ ಡೌಟ್ ಶುರು ಆಗೋಯ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಚಂದ್ರು ಏನು ಹೇಳಿದ್ರು, ಈ ಮಾರ್ಕೆಟಿಂಗ್ ಇದೇ ಥರ ಅವರು ವಿಕಸನ ಸಂಸ್ಥೆಗೆ ನಬಾರ್ಡಿದ್ರು ವರ್ಕ್ ಮಾಡ್ತಿದ್ದಾರೆ, ಆ ಬ್ರ್ಯಾಂಡಿಂಗ್ ಅಂತ. ನಾವು ಟಾಟಾ ಅಂದಾಗ ನಾವು ಕಣ್ಣು ಮುಚ್ಕೊಂಡು ನಾವು ಅದ್ಯಾಕೆ ಈ ದೇಶದಲ್ಲಿ ಅಥವಾ ಈ ಭೂಮಿ ಮೇಲೆ ಎಲ್ಲ ಒಂದು ಕಡೆ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂದರೆ ನಮಗೆ ಮನಸ್ಸು ಗೊತ್ತದು ಅವ್ರೇನೋ ಕೊಡಿ ವಿಷ ಕೊಟ್ಟರು ತಿಂತೀವಿ ನಮಗೇನು ಆಗಲ್ಲ, ಯಾಕೆಂದರೆ ನಂಬಿಕೆ ಅಷ್ಟೇ. ಆ ನಂಬಿಕೆಗೆ ಬ್ರ್ಯಾಂಡಿಂಗ್ ಅಂತ. ಆ ಬ್ರ್ಯಾಂಡಿಂಗನ್ನು ಈಗ ಏನು ಬೇರೆ ಬೇರೆ ಸಂಸ್ಥೆಯವರು ಬೇರೆ ಬೇರೆ ಬಂದಿದ್ದಾರೆ ಈಗ ಮದ್ದರಿಂದ ಬೇರೆ ಬೇರೆ ಮಾಡ್ತಿದ್ರೆ, ಆ ಹಿನ್ನೆಲೆಯಲ್ಲಿ ನಾವು ಕೂಡ ಗ್ರಾಹಕರಾಗಿ ನಮಗೆ ಋಣಗಳು ಇರ್ತದೆ, ಹುಟ್ಟುತ್ತಾ ಬೇರೆ ಬೇರೆ ಋಣಗಳು ಇರ್ತದೆ, ತಾಯಿ ಋಣ, ಮಾತೃ ಋಣ ಅಥವಾ ಗುರು ಋಣ, ಏನು ಬೇರೆ ಬೇರೆ ಬೇರೆ ಋಣಗಳಿದೆ, ನೀರಿಂದು ಗಾಳಿದು ಏನೋ ಇರುತ್ತೆ, ಅದೇ ಥರ ಒಂದು ಇನ್ನೊಂದು ಕಣ್ಣು ಕಾಣೋದು ರೈತನ ಋಣ ಅಂತ. ಅನ್ನ ಯಾರಾದರೂ ಬೆಳೀಲಿ ತಿಂದಿರ್ತಿ ದುಡ್ಡು ಕೊಡೋದು ಬೇರೆ ವಿಚಾರ, ಆ ಋಣನೇ ತೀರ್ಸ್ಕೋಬೇಕು ಈ ಭೂಮಿ ಬಿಟ್ಟು ಹೋಗಕ್ಕೆ ಮುಂಚೆ ಅಂದರೆ ನಾವು ಏನಾದರೂ ನಮ್ಮ ಕೈಲಾಗುವಂಥದ್ದನ್ನು ನಾವು ನಮ್ಮದು ಒಂದು 10 ಜನ 5 ಜನ ಸೇರ್ಕೊಂಡು ಎಲ್ಲ ಒಂದು ಕಡೆ ಎಣ್ಣೆ ಸಿಗುತ್ತೆ, ಇನ್ನೊಂದು ಕಡೆ ಬೆಲ್ಲ ಸಿಗುತ್ತೆ, ಇನ್ನೊಂದು ಕಡೆ ತರಕಾರಿ ಸಿಗುತ್ತೆ, ಇನ್ನೊಂದು ಕಡೆ ನಾಟಿ ಮಟನ್ ಸಿಗುತ್ತೆ ಅಂದರೆ ವೀಕೆಂಡ್ ಅಂದಂಗೆ ಆಗುತ್ತೆ, ಒಂದು ಔಟಿಂಗ್ ಆಯಿತು, ಅಲ್ಲೂ ಎಲ್ಲ ದೇವಸ್ಥಾನಗಳು ಇರ್ತವೆ, ಏನೇನು ಇರ್ತದೆ ನಿಮ್ಗೆ ಬೇಕಾದದ್ದು ಬೇಡದ್ರದ್ದೆಲ್ಲ ಇರ್ತದೆ ನೋಡ್ಕೊಂಡು ಮಾಲ ಬಿಟ್ಟು ನಾವು ಮಾಲ ಆಚೆಗೂ ಸ್ವಲ್ಪ ಫ್ರೀಯಾಗಿ ನೋಡ್ಕೊಂಡು ಅದರಲ್ಲಿ ಎಲ್ಲರದ್ದು ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಮದ್ದೂರಿನ ಅರಿಂದ್ ವೆಜ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಸಂಜಿತ್ ಅವರು ಮಾತನಾಡುತ್ತಾ. ನನ್ನ ಹೆಸರು ಸಂಜಿತ್ ಅಂತ ಹೇಳಿ, ಅರಿಂದ್ ವೆಜ್ ಪ್ರೈವೇಟ್ ಲಿಮಿಟೆಡ್ ಮದ್ದೂರಲ್ಲಿ ನಮ್ಮೊಂದು ಪ್ಯಾಕ್ ಹೌಸ್ ಇದೆ. ಈ ಪ್ಯಾಕ್ ಹೌಸು 2018 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಪೇಡ ಅಂತ ಒಂದು ಆರ್ಗನೈಸೇಷನ್, ಆ ಆರ್ಗನೈಸೇಷನ್ ಪ್ರಾಡಕ್ಟ್ನ ತೊಗೊಂಬಂದು ಪ್ಯಾಕ್ ಹೌಸಲ್ಲಿ ಇಟ್ಟು ಅದನ್ನು ಪ್ರಾಸೆಸಿಂಗ್ ಮಾಡಿ ಅದನ್ನು ನೀಟ್ನೆಸ್ ಅಂದರೆ ಅದನ್ನು ಕರೆಕ್ಟಾಗಿ ಬೇರೆ ದೇಶಕ್ಕೆ ಕಳಿಸೋವಾಗ ಅವರೊಂದು ನಾರ್ಮ್ಸ್ ಪ್ರಕಾರ ನಾವು ಯಾವ ರೀತಿಯಲ್ಲಿ ಅದನ್ನು ಕಳಿಸಬೇಕು, ಎಷ್ಟು ಪೆಸ್ಟಿಸೈಡ್ಸ್ ಕಂಟೆಂಟ್ ಇರಬೇಕು, ಬೇರೆ ಬೇರೆ ಒಂದು ಪ್ರಾಡಕ್ಟಲ್ಲಿ ಇರಬೇಕಾಗಿರೋ ಒಂದು ನ್ಯೂಟ್ರಿಷಿಯಸು ಆಗಲಿ ಏನೇ ಒಂದು ವಿಚಾರ ಆಗಲಿ ಅದನ್ನೆಲ್ಲ ನೀಟಾಗಿ ಅದನ್ನು ಪ್ರಾಸೆಸ್ ಮಾಡಿ ಪ್ಯಾಕಿಂಗ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬೇಕು. ಅದನ್ನೆಲ್ಲ ಕಳಿಸೋಕ್ಕೆ ನಮ್ಮ ಇಂಡಿಯಾ ಇಂಡಿಯನ್ ಗೌರ್ಮೆಂಟ್ ಅಪೇಡಾ ಅಂತ ಒಂದು ಸಂಸ್ಥೆ ಥ್ರೂ ಬೇರೆ ಕಂಟ್ರೀಸ್ಗೆ ಕಳಿಸ್ಕೊಡ್ತಾ ಇದೆ. ಸೊ ಅದರಲ್ಲಿ ನಾವು ರೈತರಿಗೆ ಸಾಕಷ್ಟು ನಾಲೆಜ್ ಕೊಡ್ತೀವಿ. ಅಂದರೆ ನೀವು ಒಂದು ಕೃಷಿ ಮಾಡೋವಾಗ ಯಾವ ರೀತಿಯಲ್ಲಿ ಮಾಡಬೇಕು, ಅದನ್ನು ಯಾವ ಥರ ಮಾಡಿದ್ರೆ ನಿಮಗೆ ಮಲ್ಚಿಂಗ್ ಮಾಡಿದ್ರೆ ಯಾವ ಥರ ನಿಮಗೆ ಅಗ್ರಿ ಜಾಸ್ತಿ ಆಗುತ್ತೆ ಅಂದರೆ, ಈಗ ನಮಗೆ ಒಂದು ಏಕರದಲ್ಲಿ 2 ಟನ್ಸ್, 3 ಟನ್ಸ್, 4 ಟನ್ಸು ಒಂದು ಟೈಮ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಅದನ್ನು ಸಾಯಿಲ್ಗೆ ಯಾವ ಥರ ನ್ಯೂಟ್ರಿಷಸ್ ಕೊಟ್ಟರೆ ಅದೇ ಇದು ನಿಮಗೆ 6 ಟನ್ಸು, 7 ಟನ್ಸು ಅದನ್ನು ಕನ್ವರ್ಟ್ ಮಾಡಿಕೊಡ್ತೀವಿ. ಅಂದರೆ ಒಂದು ಬಿ ಎಸ್ ಸಿ ಅಗ್ರಿ ಮಾಡಿರೋರು ನಿಮ್ಮ ಅಗ್ರಿಕಲ್ಚರ್ ಫೀಲ್ಡ್ನ ಸರ್ವೆ ಮಾಡಿ ಅದರಲ್ಲಿ ಏನು ನ್ಯೂಟ್ರಿಷಸ್ ಕೊಟ್ಟರೆ ಆ ಸಾಯಿಲ್ಗೆ ನಿಮಗೆ ಯಾವ ರೀತಿಯಲ್ಲಿ ಸೀಡ್ಸ್ ಹಾಕಿದ್ರೆ ನಿಮಗೆ ಎಷ್ಟು ಟನ್ ಕೆಪಾಸಿಟಿ ಮೆಟೀರಿಯಲ್ ಬರುತ್ತೆ ಅಂದರೆ ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ. ಪ್ರಾಡಕ್ಟ್ನ ಟನ್ನೇಜ್ ಲೆಕ್ಕದಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಆ ಪ್ರಾಡಕ್ಟ್ ಎಷ್ಟು ಬೆಳಿತಿರೋ ಅಷ್ಟು ಪ್ರಾಡಕ್ಟ್ನ ನಾವು ತಗೊಂಡ್ಬಂದು ಅದನ್ನು ನೀಟಾಗಿ ಅದನ್ನು ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಇಯು ಕಂಟ್ರೀಸ್ ಅಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪ್ ಕಂಟ್ರೀಸ್ಗೆ ಬಂದ್ಬಿಟ್ಟು ಬೇಬಿ ಕಾರ್ನ್ ಅನ್ನೋ ಒಂದು ಪ್ರಾಡಕ್ಟ್ನ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಥ್ರೂ ಅಪೇಡಾ. ಆಮೇಲೆ BRCGS ಅಂತ ಹೇಳಿ ಕ್ವಾಲಿಟಿ ನಾರ್ಮ್ಸ್ ಇದೆ, ಅವ್ರ ಥ್ರೂನು ನಾವು ಆ ಒಂದು ಸರ್ಟಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಒಂದು ಪ್ರಾಡಕ್ಟ್ ಇಂಡಿಯಾದಿಂದ ಆಚೆ ದೇಶಕ್ಕೆ ಕಳ್ಸೋಕ್ಕೆ ಆಗೋದಿಲ್ಲ. ಸೊ ಈ ಥರ ಒಂದು ವಿಚಾರಣೆ ಎಲ್ಲ ನಾವು ಮಾಡಿ ಆಲ್ಮೋಸ್ಟ್ ಆಲ್ ಎಕ್ಸ್ಪೋರ್ಟ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ವೆಜಿಟೇಬಲ್ಸ್ ಬೇರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಸಾಕಷ್ಟು ಮಾಡ್ತಾ ಇದ್ದೀವಿ. ಸೊಡೆಕ್ಸೋ ಅಂತ ಒಂದು ಕಂಪನಿ ಇದೆ, ಅವರು ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ 23,000 ಅಂದರೆ 23,000 ಮೀಲ್ಸ್ ಮಾಡ್ತಾರೆ ಒಂದು ದಿನಕ್ಕೆ. ಸೊ ಅವ್ರಿಗೆ ನಾವು ಎಲ್ಲ ವೆಜಿಟೇಬಲ್ಸು ಬಂದ್ಬಿಟ್ಟು ಸಪ್ಲೈ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಹಾಗಾಗಿ ನಾನು ಎಲ್ಲ ರೈತರಿಗೂ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತಾವು ಏನೇ ಪ್ರಾಡಕ್ಟ್ ಬೆಳೆದ್ರೇನು ಒಳ್ಳೆ ನಾಲೆಜಿಂದ ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಸ್ಟಾರ್ಟಿಂಗೇ ನಾಲೆಜ್ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ಅದನ್ನು ನೀವು ಬೆಳೆಸಿ ಅದನ್ನು ಒಳ್ಳೆ ಕಂಪನೀಸ್ಗೆ ನೀವು ರೆಗ್ಯುಲರ್ ಆಗಿ ಕೊಡೋ ಥರ ಪ್ಲಾನ್ ಮಾಡಿ. ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಟೀಮ್ಸ್ನ ಕಳಿಸ್ತೀವಿ, ನಿಮ್ಮೊಂದು ಫೀಲ್ಡ್ನ ಸ್ಟ್ರೆಂಥನ್ ಮಾಡ್ತೀವಿ, ಎಲ್ಲ ಕಡೆಯೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಉಮೇಶ್ SS ಅವರು ತಮ್ಮ ಭಾಷಣದಲ್ಲಿ, ಮೈಸೂರು ಆಕಾಶವಾಣಿ ಇವತ್ತು ತನ್ನ ಸಾಂಸ್ಕೃತಿಕ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೋತಾ ಬಂದಿದೆ. ಪ್ರತಿ ವರ್ಷ ಮೈಸೂರು ಆಕಾಶವಾಣಿ ರಾಜ್ಯೋತ್ಸವ ಅಂತಂದರೆ ಬರೀ ಒಂದು ಕನ್ನಡದ ಹಬ್ಬ ಅಲ್ಲ, ಕನ್ನಡ ಬರೀ ಒಂದು ಭಾಷೆ ಅಲ್ಲ, ಕನ್ನಡ ನಮ್ಮ ಸಂಸ್ಕೃತಿ, ಕನ್ನಡ ನಮ್ಮ ಸಂಪ್ರದಾಯ, ಕನ್ನಡ ನಮ್ಮ ಉಸಿರು, ಕನ್ನಡ ನಮ್ಮ ಊಟ ಅನ್ನ ಎಲ್ಲ ಕೂಡ. ಆ ರೀತಿ ಅನ್ನ ಕೊಡ್ತಾ ಇರುವಂತಹ ನಮ್ಮ ಕನ್ನಡಿಗರೇ ಆದಂತಹ ನಮ್ಮ ರೈತರ ಉತ್ಪಾದಕ ವಸ್ತುಗಳನ್ನು ನಾವು ಯಾಕೆ ಪ್ರದರ್ಶನ ಮತ್ತು ಮಾರಾಟ ಮಾಡಬಾರ್ದು? ಯಾಕೆ ನಮ್ಮ ರೈತರಿಗೆ ನಾವು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಬರೀ ನಮ್ಮ ಕಾರ್ಯಕ್ರಮಗಳು ಏರಲ್ಲಿ ಹೋಗೋದು ಮಾತ್ರ ಅಲ್ಲ, ಅದು ಇಲ್ಲೂ ಕೂಡ ಜನರ ಜೊತೆಗೆ ಸ್ಪಂದಿಸ್ಕೋತಾ ಯಾಕೆ ಅದನ್ನು ತಲುಪಿಸಬಾರ್ದು ಅನ್ನೋ ಒಂದು ಉದ್ದೇಶ ಮೈಸೂರು ಆಕಾಶವಾಣಿದು. ಪ್ರತಿ ಬಾರಿ ಕೂಡ ನಾವು ವಿನೂತನವಾಗಿಯೇ ರಾಜ್ಯೋತ್ಸವವನ್ನು ಆಚರಿಸ್ಕೋತಾ ಬಂದಿದ್ದೀವಿ. ಇದು ಮೈಸೂರು ಆಕಾಶವಾಣಿಯ ವೈಶಿಷ್ಟ್ಯ ಕೂಡ, ಇದು ಮೈಸೂರು ನೆಲದ ಗುಣ ಅಂತ ಅನಿಸುತ್ತೆ ನನಗೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅನ್ನೋದು ಮೈಸೂರು ಆಕಾಶವಾಣಿಯ ಉದ್ದೇಶ. ನಾವು ನಿಮ್ಮ ಬಳಿಗೆ ಬರಬೇಕು. ಆಕಾಶವಾಣಿ ಒಂದು ಮೀಡಿಯೇಟರಾಗಿ, ಒಂದು ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲೂ ಕೂಡ ನಾವು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ರೈತರನ್ನು ಕರ್ಕೊಂಬಂದು ಅವರ ವಸ್ತುಗಳನ್ನು ತಗೊಂಬಂದು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಅದನ್ನು ಎಷ್ಟೋ ಜನ ಕೊಂಡಿದ್ದೀರಾ, ತಗೊಂಡಿದ್ದೀರಾ, ಬಳಸ್ತಾ ಇದ್ದೀರಾ. ಇದು ಇನ್ನೂ ಹೆಚ್ಚಾಗಬೇಕು. ಇದು ಯಾವಾಗ ಹೆಚ್ಚಾಗುತ್ತೋ, ಈಗಾಗಲೇ ಇವರು ಶಂಕರೇಗೌಡರು ಹೇಳಿದಾಗೆ ನೀರಿನ ಋಣ, ಮಾತೃ ಋಣ, ನೆಲದ ಋಣ ಅಂತೆಲ್ಲ ಹೇಳಿದ ಹಾಗೆ ಆ ಒಂದು ರೈತನ ಋಣವನ್ನು ಕೂಡ ನಾವು ತೀರಿಸಲಿಕ್ಕೆ ಸಾಧ್ಯ. ಬಹಳ ಒಳ್ಳೆಯ ಸಲಹೆಯನ್ನು ಕೊಟ್ಟರು. ನಾವು ಗುಂಪು ಗುಂಪಾಗಿ ಟ್ರಿಪ್ಗಳು ಹಾಕ್ಕೊಂಡು ಆ ಊರಿಗೆ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ಅಲ್ಲ. ನಾವು ಯಾಕೆ ಅವರು ಹೇಳಿದ ಒಂದು ಸಲಹೆ, ಎಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿಬಿಟ್ಟು ಪ್ರತಿ ವಾರ ಈ ಒಂದು ರೈತರ ಉತ್ಪಾದಕ ಸಂಸ್ಥೆಗಳ ಏನೊಂದು ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಇಲ್ಲ ಕಡೆ ಸಂತೆ ಕಡೆ ಆಗುತ್ತೆ, ನಾವೆಲ್ಲ ಒಟ್ಟಿಗೆ ಹೋಗೋಣ, ಸೇರೋಣ, ಅಲ್ಲಿ ಕೊಂಡುಕೊಳ್ಳೋಣ. ಆಗ ಮಾತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ರೈತರನ್ನು ಬಲಿಷ್ಠಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಬಲಿಷ್ಠಗೊಂಡ್ರೆ ಖಂಡಿತ ನಮ್ಮ ದೇಹ ಕೂಡ ಬಲಿಷ್ಠಗೊಳ್ಳುತ್ತೆ, ನಮ್ಮ ಆರೋಗ್ಯ ಕೂಡ ಇನ್ನೂ ಹೆಚ್ಚು ಬಲಿಷ್ಠವಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಇದು ಮೈಸೂರು ಆಕಾಶವಾಣಿಯ ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ಸಹಕಾರ ಕೊಟ್ಟಂತಹ ತಮಗೆಲ್ಲರಿಗೂ ಕೂಡ ವಂದನೆಗಳು, ನಮಸ್ಕಾರ. ಮೈಸೂರು ಆಕಾಶವಾಣಿ ಕೇಂದ್ರದ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಆನಂದ್ ಅವರು ಮಾತನಾಡುತ್ತಾ, ಎಲ್ಲರಿಗೂ ನಮಸ್ಕಾರ. ಗ್ರೇಡಿಂಗ್ ಮಾಡಿದರೆ ನಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಒಂದೊಂದು ರೈತರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಎಕ್ಸಾಂಪಲ್ ಬ್ರ್ಯಾಂಡಿಂಗ್, ಬ್ರ್ಯಾಂಡಿಂಗ್ ನಾವು ನೋಡಿ, ಈಗ ರೀಸೆಂಟ್ಲಿ ನಾನು ನೋಡಿದೆ ಒಂದು ಗೀದು ಮಾರ್ಕೆಟ್. ಗೀಯಲ್ಲಿ ಗೀ ಪ್ರಿಪರೇಷನ್ ತುಂಬ ಡಿಫ್ರೆಂಟಾಗಿ ಮಾಡ್ಬೋದು. ನಮ್ಮ ನಂದಿನಿ ತುಪ್ಪ ತೊಗೊಂಡ್ರೆ ಬ್ರ್ಯಾಂಡ್ ಆಗಿದೆ, ನಾವು ಕಣ್ಣು ಮುಚ್ಚಿ ತಗೋಬೋದು. ಅದಂದರೆ ಅಷ್ಟು ಕ್ವಾಲಿಟಿ ಇರುತ್ತೆ, ಅದರಲ್ಲಿ ಏನು ಮಿಸ್ಯೂಸ್ ಮಾಡೋ ಅವ್ರಿಗೊಂದು ಕಲರ್ ಇದು ಮಾಡೋಕ್ಕಾಗೋದಿಲ್ಲ. ಸೊ ನಾವು ಬ್ರ್ಯಾಂಡಿಂಗ್ ಮಾಡಬೇಕು, ಆಸ್ ವೆಲ್ ಆಸ್ ಗ್ರೇಡಿಂಗ್ ಮಾಡಬೇಕು. ಅದು ಗ್ರೇಡ್ ಇದ್ದರೆ ಒಳ್ಳೊಳ್ಳೆ ಗ್ರೇಡ್ ಇದ್ದರೆ ಒಳ್ಳೊಳ್ಳೆ ವ್ಯಾಲ್ಯೂ ಸಿಗುತ್ತೆ. ಆಗ ನಾವು ರೈತರೆಲ್ಲ ಗ್ರೇಡಿಂಗ್ಗೋಸ್ಕರ ಸ್ವಲ್ಪ ಟ್ರೈ ಮಾಡಬೇಕು. ಎಲ್ಲ ರೈತರಿಗೂ ಒಳ್ಳೇದಾಗಲಿ ಎಂದು ಆಶೀರ್ವಿಸ್ತೀನಿ. ಥ್ಯಾಂಕ್ ಯು. ನೂರಾರು ರೈತರು, ಬಾನುಲಿ ಕೇಳುಗರು, ರೈತ ಉತ್ಪಾದಕ ಕಂಪನಿಯ ಸದಸ್ಯರು ಆಸಕ್ತಿಯಿಂದ ಭಾಗವಹಿಸಿದ್ದ ಈ ಕಾರ್ಯಾಗಾರ ಮೈಸೂರು ಆಕಾಶವಾಣಿ